ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ಉದ್ಯೋಗ ಸಂದರ್ಶನ ಪ್ರವೇಶ ಪರೀಕ್ಷೆಗಳಿಗೆ ಹಾಜರಾಗಲು ಬೆಂಗಳೂರಿಗೆ ಬರುವ ಮಹಿಳೆಯರಿಗೆ ವಸತಿ ನಿಲಯಗಳಲ್ಲಿ 3 ದಿನಗಳ ಉಚಿತ ಆಶ್ರಯ, ಊಟದ ವ್ಯವಸ್ಥೆಗೆ 11 ಟ್ರಾನ್ಸಿಟ್ ಹಾಸ್ಟೆಲ್ಗಳು ಲಭ್ಯ. ಸಂಕಷ್ಟದಲ್ಲಿರುವ ಮಹಿಳೆಯರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಶಕ್ತರನ್ನಾಗಿಸಲು 52 ಸ್ವಾಧಾರ ಗೃಹಗಳ ಸೌಲಭ್ಯ. ಹೆಚ್ಚಿನ ಮಾಹಿತಿಗೆ ದಿನದ 24 ಗಂಟೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0834297033, ಹೃದಯ ರೋಗ ಆಸ್ಪತ್ರೆ 0834297133. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 0222-221-601 or log on to www.cancermiraj.com. Gunashila Fertility Center, the art of creating mothers since 1985, prastuta padisuttide Tai Bhagya. Vishwa darjeya IVF chikitseyannu arha dampatigalige kevala ardhadashtu belige odagisalaguttade. Samparkisi Gunashila Fertility Center, Basavanagudi, Koramangala, athava Mysuru. Raita bandhavarigella sharana sharanarthigalu, indina krushi rangadalli ಸಿಹಿ ನೀರು ಸಿಗಡಿ ಈ ಕುರಿತು ಡಾಕ್ಟರ್ ಕೆವಿ ಬಸವಕುಮಾರ್ ಅವರೊಡನೆ ರಾಮೇಶ್ವರ್ ಶಿರಬಡಗಿಯವರು ನಡೆಸಿದ ಸಂದರ್ಶನ ಈಗ. ನಮಸ್ಕಾರ ಡಾಕ್ಟರ್ ಕೆವಿ ಬಸವಕುಮಾರ್ ಅವರೇ. ನಮಸ್ಕಾರ. ಈ ಮೀನು ಸಾಕಾಣಿಕೆ ಬಗ್ಗೆ ಸಾಕಷ್ಟು ನಾವೇನ್ ಕೇಳಿದ್ದೇವಲ್ರಿ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಸಿಗಡಿಯ ಅಥವಾ ಸಿಗಡಿ ಸಾಕಾಣಿಕೆ ಬಗ್ಗೆ ಸಾಕಷ್ಟು ಕೇಳಬರಾಕತ್ತಲ್ರಿ, ಮತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಮೀನು ಕೃಷಿಕರಿಗೆ ಮಾಹಿತಿ ಮಾಡಿಕೊಡ್ತೀರಿ? ಖಂಡಿತವಾಗಿ ಮಾಡಿಕೊಡ್ತೇನೆ. ಈಗ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಸಿಗಡಿ ಒಂದು ಪೌಷ್ಟಿಕ ಮತ್ತು ಅತಿ ರುಚಿಕರ ಆಹಾರ ಅಂತ ನಾವು ಹೇಳ್ತೇವೆ. ಈ ಹೊರದೇಶಗಳಲ್ಲಿ ಸಿಗಡಿಗೆ ಬಹಳ ಬೇಡಿಕೆ ಇದೆ. ಸಿಗಡಿಯನ್ನ ನಾವು ರಫ್ತು ಮಾಡಿದಲ್ಲಿ ಇದು ವಿದೇಶ ವಿನಿಮಯನ್ನ ಸುಮಾರು 45,000 ಕೋಟಿಯಷ್ಟು ರೂಪಾಯಿಗಳನ್ನ ನಮ್ಮ ಭಾರತ ದೇಶ ಸಮುದ್ರ ಉತ್ಪನ್ನಗಳ ರಫ್ತಿನಿಂದ ಗಳಿಸ್ತಾ ಇದೆ. 45,000 ಕೋಟಿ ರೂಪಾಯಿಗಳಲ್ಲಿ ಸಿಂಹಪಾಲು ಬರೀ ಸಿಗಡಿಯದ್ದೇ ಇದೆ. ಶೇಕಡ ನಾವು 70-80% ಸಿಗಡಿಯದ್ದೇ ಅಂತ ನಾವು ಹೇಳ್ಬಹುದು. ಸಿಗಡಿ ಪಾಲನೆಗೆ ಅದು ಸಮುದ್ರದ್ದೇ ಆಗಿರ್ಲಿ ಅಥವಾ ಸಿಹಿ ನೀರದ್ದೇ ಆಗಿರ್ಲಿ ಒಳ್ಳೆ ಮಹತ್ವವನ್ನ ಪಡೆದುಕೊಂಡಿದೆ. ಅದರಲ್ಲಿ ಸಹಿತ ಈಗಾಗಲೇ ನಾವು ಸಮುದ್ರ ಸಿಗಡಿಗೆ ಬಹಳ ಒತ್ತನ್ನು ಕೊಟ್ಟು ಈಗಾಗಲೇ ಅದು ಉತ್ತುಂಗಕ್ಕೆ ಮುಟ್ಟಿದೆ. ಆದ್ರೆ ನಾವು ಈಗ ಒತ್ತು ಕೊಡಬೇಕಾಗಿರೋದು ನಮ್ಮ ಸಿಹಿ ನೀರು ಸಿಗಡಿಗೆ. ಅದನ್ನ ನಮ್ಮ ಒಳನಾಡು ಪ್ರದೇಶಗಳಲ್ಲಿ ಏನು ಜಲ ಪ್ರದೇಶಗಳಲ್ಲಿ ಲಭ್ಯವಿದೆಯೋ ಅಲ್ಲಿ ನಾವು ಈ ಸಿಹಿ ನೀರು ಸಿಗಡಿಯನ್ನು ಸಾಕಣೆ ಮಾಡಿದಲ್ಲಿ ರೈತರು ತಮ್ಮ ಆದಾಯವನ್ನ ಹೆಚ್ಚಿಸ್ಕೋಬಹುದು ಅಂತ ನಾ ಹೇಳ್ತೇನೆ. ಈಗ ಸಿಹಿ ನೀರು ಸಿಗಡಿಗಳಲ್ಲಿ ಸುಮಾರು 35 ತಳಿಗಳಿವೆ. ಅವುಗಳಲ್ಲಿ ದೊಡ್ಡ ಸಿಹಿ ನೀರು ಸಿಗಡಿ ಅಂತ ಹೇಳ್ತೇವೆ, ಇಂಗ್ಲಿಷ್ ನಲ್ಲಿ ನಾವು ಮ್ಯಾಕ್ರೋಬ್ರಾಕಿಯಂ ರೋಸೆಂಬರ್ಗಿ ಅಂತೇವೆ, ಮತ್ತು ನದಿ ಸಿಗಡಿ ಅಂತೇವೆ, ಅದನ್ನ ಇಂಗ್ಲಿಷ್ ನಲ್ಲಿ ಮ್ಯಾಕ್ರೋಬ್ರಾಕಿಯಂ ಮಾಲ್ಕೆಂಸೋನ್ ಅಂತೇವೆ. ಇವುಗಳು ಬಹಳ ಮುಖ್ಯವಾದವು. ಉಳಿದ ಸಿಗಡಿಗಳಿಗಿಂತ ವೇಗವಾಗಿ ಬೆಳೆಯೋದ್ರಿಂದ ಇವುಗಳ ಒಂದು ಪಾಲನೆ ಮಾಡಿದಲ್ಲಿ ರೈತ ತನ್ನ ಆದಾಯವನ್ನು ಹೆಚ್ಚಿಸಿಕೋಬಹುದಾಗಿದೆ. ಈ ಪ್ರಪಂಚದ ಒಟ್ಟು ಸಿಗಡಿ ಉತ್ಪಾದನೆಯ 5-6% ಉತ್ಪಾದನೆ ಸಿಹಿ ನೀರು ಸಿಗಡಿಗಳಿಂದನೇ ಬರ್ತಾ ಇದೆ. ಸಿಹಿ ನೀರು ಸಿಗಡಿ ಪಾಲನೆಯು ಹೊರದೇಶಗಳಾದ ಚೀನಾ, ಥೈಲ್ಯಾಂಡ್, ತೈವಾನ್, ವಿಯೆಟ್ನಾಂ, ಇಂಡೋನೇಷ್ಯಾ, ಮೆಕ್ಸಿಕೋ ಈ ರಾಷ್ಟ್ರಗಳಲ್ಲಿ ಒಂದು ಪ್ರಮುಖ ಉದ್ಯಮವಾಗಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ಪ್ರಪಂಚದ ಒಟ್ಟು ಉತ್ಪಾದನೆಯಲ್ಲಿ 75% ಉತ್ಪಾದನೆಯು ಈ ದೇಶಗಳಿಂದನೇ ಬರ್ತಾ ಇದೆ. ಹಾಗಾಗಿ ನಮ್ಮ ದೇಶದಲ್ಲಿ ಈ ಒಂದು ಸಿಗಡಿ ಕೃಷಿಗೆ ಅವಕಾಶಗಳು ಬಹಳ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ದೇಶಗಳಲ್ಲಿ ಪ್ರತಿ ಹೆಕ್ಟೇರಿಗೆ 1 ವರ್ಷಕ್ಕೆ ಸುಮಾರು 1.2-1.6 ಟನ್ ಸಿಗಡಿಯ ಉತ್ಪಾದನೆಯನ್ನು ಪಡಿತಿದ್ದೇವೆ. ಈ ಸಿಗಡಿಯನ್ನು ನಾವು ಮಿಶ್ರ ಮೀನು ಸಾಕಣೆ ಅಂತ ಈಗಾಗಲೇ ನಮ್ಮ ರೈತರು ಬಹಳ ಪಾಲಿಸ್ತಾ ಇದ್ದಾರೆ, ಇದನ್ನ ಸಾಕಣೆಯನ್ನು ಮಾಡ್ತಾ ಇದ್ದಾರೆ. ಈ ಮಿಶ್ರ ಮೀನು ಸಾಕಣೆಯ ಜೊತೆಗೂ ನಾವು ಈ ಸಿಹಿ ನೀರು ಸಿಗಡಿಯನ್ನು ನಾವು ಬೆಳೆಸಬಹುದು. ನಮ್ಮ ರಾಜ್ಯದಲ್ಲಿ ಸಿಗಡಿ ಸಾಕಾಣಿಕೆಗೆ ಅವಕಾಶ ಆದಂತರಿ? ವಿಪುಲ ಅವಕಾಶಗಳಿದೆ ನಮ್ಮ ದೇಶದಲ್ಲಿ. ಜಲ ಸಂಪನ್ಮೂಲಗಳನ್ನ ನಾವು ನೋಡಿದಾಗ ನಮ್ಮ ರಾಜ್ಯ ಎರಡನೇ ದೊಡ್ಡ ಒಳನಾಡು ಪ್ರದೇಶದ ಜಲ ಸಂಪನ್ಮೂಲಗಳನ್ನು ಹೊಂದಿದೆ. ಈ ಜಲ ಸಂಪನ್ಮೂಲಗಳು ಸಿಗಡಿ ಸಾಕಣೆಗೆ ಬಹಳ ಒಂದು ಉತ್ತಮ ಅವಕಾಶವನ್ನ ನೀಡ್ತವೆ. ನಮ್ಮ ರಾಜ್ಯದಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚು ನೀರಿನ ಉಪಯೋಗದಿಂದಾಗಿ ನಾವು ಈಗಾಗಲೇ ಕೇಳಿರ್ಬೋದು ಸೌಳು ಮತ್ತು ಜೌಳು ಭೂಮಿ ಅಂತೇಳಿ. ಈಗ ಎಲ್ಲೆಲ್ಲಿ ನೀರಿನ ಒಂದಿದೆ ಅದೇ ಕಾಡ ಅಂತ ಇರ್ಬೋದು, UKP ಅಂತ ಇರ್ಬೋದು, ಇಲ್ಲೆಲ್ಲ ನೀರಿನ ಒಂದು ಸೌಲಭ್ಯ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಇವರು ಕೃಷಿಗೆ ಹೆಚ್ಚಿನ ಒಂದು ನೀರನ್ನ ಬಳಸ್ತಾ ಇದ್ದಾರೆ. ಈ ಹೆಚ್ಚಿನ ನೀರನ್ನು ಬಳಸಿದಾಗ ಏನಾಗುತ್ತೆ, ಅದು ಅಲ್ಲೇ ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಅದನ್ನ ನೀರನ್ನ ಬಸಿಯೋ ಒಂದು ಅವಕಾಶ ಇಲ್ಲದೆ ಇದ್ದಾಗ ಏನಾಗುತ್ತೆ, ಅದು ಭೂಮಿ ಸೌಳು ಮತ್ತು ಜೌಳಾಗ್ತದೆ. ಇಂಥ ಭೂಮಿಯನ್ನ ನಾವು ಸಿಹಿ ನೀರು ಸಿಗಡಿ ಸಾಕಣೆಗೆ ನಾವು ಬಳಸಬಹುದಾಗಿದೆ. ಇದಲ್ದನೆ ನಾವು ಕೃತಕವಾಗಿ ನಿರ್ಮಾಣ ಮಾಡಿದಂತ ಕೆರೆ ಕೊಳ ಇರ್ಬೋದು, ಕುಂಟೆ ಇರ್ಬೋದು, ಇವುಗಳಲ್ಲಿಯೂ ಸಹಿತ ನಾವು ಈ ಸಿಗಡಿ ಕೃಷಿಯನ್ನ ಮಾಡಬಹುದು. ಸಾಕಾಣಿಕೆಯಲ್ಲಿರುವ ಹಂತಗಳು ಏನೇನದಾವಂತರಿ? ಈ ಮೊದಲನೇದಾಗಿ ಹೇಳ್ಬೇಕಂದ್ರೆ ಈಗ ಎಲ್ಲಾ ಕೃಷಿಯಲ್ಲಿ ಇದ್ದಂತೆ ನಾವು ಇಲ್ಲಿ ನಮ್ಮ ಸಿಗಡಿ ಕೃಷಿಯಲ್ಲಿ ಕೊಳಗಳ ನಿರ್ಮಾಣವನ್ನ ಮಾಡಬೇಕು. ಈ ಕೊಳ ನಿರ್ಮಾಣಕ್ಕೆ ಸ್ಥಳದ ಆಯ್ಕೆ ತುಂಬಾ ಪ್ರಮುಖವಾದ ಅಂಶ ಆಗಿದೆ. ಈ ಸಿಗಡಿ ಕೊಳಗಳನ್ನು ನೀರಾವರಿ ಕಾಲುವೆಗಳು ಅಥವಾ ಕೆರೆ ಮತ್ತು ನದಿಗಳ ಅಕ್ಕಪಕ್ಕದಲ್ಲಿರುವ ಭೂಮಿಯಲ್ಲಿ ನಿರ್ಮಾಣ ಮಾಡಿದ್ರೆ ನಮಗೆ ನಿರಂತರವಾಗಿ ನೀರಿನ ಲಭ್ಯತೆ ಆಗುತ್ತೆ. ಈ ಸಿಗಡಿ ಪಾಲನೆಯಲ್ಲಿ ಕೊಳದ ನೀರನ್ನು ಪದೇ ಪದೇ ಬದಲಾವಣೆ ಮಾಡುವುದು ಅವಶ್ಯಕವಾಗಿರುವುದರಿಂದ ಕೊಳಕ್ಕೆ ಗುರುತ್ವಾಕರ್ಷಣೆ ಶಕ್ತಿಯಿಂದ ತೂಬುಗಳ ಮೂಲಕ ನೀರನ್ನು ಪಡೆಯುವ ಮತ್ತು ನೀರನ್ನು ಹೊರಗಡೆ ಬಿಡುವ ವ್ಯವಸ್ಥೆ ಇದ್ರೆ ಬಹಳ ಒಳ್ಳೆಯದು. ಈ ಕೊಳ ನಿರ್ಮಾಣದ ಪ್ರದೇಶವು ಮಣ್ಣು ಹೇಗಿರ್ಬೇಕಂದ್ರೆ ಜೇಡಿ, ಮೆಕ್ಕಲು ಮತ್ತು ಮರಳು ಮಿಶ್ರಿತವಾಗಿರಬೇಕು. ಹೀಗಿದ್ದಾಗ ನೀರಿನ ಒಂದು ಹಿಡಿದಿಟ್ಟುಕೊಳ್ಳುವ ಒಂದು ಕೆಪಾಸಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಕೊಳದ ವಿಸ್ತೀರ್ಣ ಅರ್ಧದಿಂದ ಒಂದು ಎಕರೆಯಿಂದ ಇದ್ದು 3-4 ಅಡಿ ನೀರು ನಿಲ್ಲುವಂತಿರಬೇಕು. ಕೊಳದ ಬದುಗಳು 1:5 ಅನುಪಾತದಲ್ಲಿ ಇಳಿಜಾರು ಹೊಂದಿದ್ರೆ ಬಹಳ ಸೂಕ್ತ ಸಿಗಡಿ ಕೊಳಕ್ಕೆ. ಕೊಳವು ಚೌಕ ಅಥವಾ ಆಯತಾಕಾರವಿದ್ರೆ ಸಿಗಡಿ ಪಾಲನೆಯ ನಿರ್ವಹಣೆ ಚೆನ್ನಾಗುತ್ತೆ. ಸಾಮಾನ್ಯವಾಗಿ ಕೃಷಿಯಲ್ಲಿ ನಾವು ಮಣ್ಣನ್ನ ಹದಗೊಳಿಸುವುದನ್ನು ಏನು ಕೇಳ್ತೀವಲ್ರಿ, ಆದರೆ ಇದು ಮೀನು ಸಾಕಾಣಿಕೆಯಲ್ಲಿಯೂ ಕೂಡ ಅದಂತೀರಿ? ಹೌದ್ರಿ, ಸಿಗಡಿ ಸಾಕಣೆಯಲ್ಲಿಯೂ ಈ ಮಣ್ಣನ್ನ ಹದಗೊಳಿಸುವುದು ಇದೆ. ಕೊಳದ ಮಣ್ಣಿನ ನಿರ್ವಹಣೆಯನ್ನ ನಾವು ಸಾಮಾನ್ಯವಾಗಿ ಕೊಳದ ನೀರನ್ನ ತೆಗೆದು ಈ ಅನಗತ್ಯವಾದ ಕಳೆ ಸಸ್ಯ ಮತ್ತು ಮೀನುಗಳನ್ನ ತೆಗೆದು ತಳದ ಮಣ್ಣನ್ನು ಸಾಧ್ಯವಾದಷ್ಟು ಮಟ್ಟಿಗೆ 8-10 ದಿನ ಬಿಸಿಲಿಗೆ ಒಣಗಿಸಬೇಕು. ಹಳೆಯ ಕೊಳಗಳಾಗಿದ್ರೆ ತಳದಲ್ಲಿನ ಹೂಳು ಮಣ್ಣನ್ನ ತೆಗೆಯಬೇಕು. ಅನಂತರ ಕೊಳದ ತಳವನ್ನು ಸಾಧ್ಯವಾದಲ್ಲಿ ನೇಗಿಲಿನಿಂದ ಅದನ್ನ ಉಳುಮೆ ಮಾಡಿ ಅದನ್ನ ಬಿಸಿಲಿಗೆ ಒಣಗುವಂತೆ ಮಾಡಬೇಕು. ಈ ರೀತಿ ಮಾಡಿದಾಗ ನಾವು ಏನಾಗುತ್ತೆ, ಮಣ್ಣಿನ ಒಂದು ರಸಸಾರ 7 ಕಡಿಮೆ ಇದ್ದಲ್ಲಿ ಅದಕ್ಕೆ ಅನುಗುಣವಾಗಿ ನಾವು ಪ್ರತಿ ಎಕರೆಗೆ 100-200 ಕಿಲೋಗ್ರಾಂನಷ್ಟು ಸುಟ್ಟ ಸುಣ್ಣವನ್ನು ಹರಡಿ ಮಣ್ಣಿನಲ್ಲಿ ಸೇರಿಸಿದಾಗ ಇದು ಒಂದು ಔಷಧಿಯಾಗಿ ಪರಿಣಾಮ ಆಗುತ್ತೆ, ನೀರಿಗಾಗಲಿ ಅಥವಾ ಮಣ್ಣಿಗಾಗಲಿ. ಈ ಎಲ್ಲಾ ಕ್ರಮಗಳ ನಂತರ ಅಂದ್ರೆ ನಾವೇನು ಪ್ರಿಪೇರ್ ಮಾಡಿ ಬಿಡ್ತೇವಲ್ಲ, ಈ ಕೊಳಕ್ಕೆ 30-40 ಸೆಂಟಿಮೀಟರ್ ಅಷ್ಟು ಆಳದಷ್ಟು ನೀರನ್ನ ಬಿಡಬೇಕು. ಇನ್ನು ಎರಡನೇದಾಗಿ, ಒಂದ್ಸರಿ ಈಗ ನೀರ್ ಬಿಟ್ಟ ಮೇಲೆ ನಾವು ಕೊಳದ ನೀರನ್ನು ಫಲವತ್ ಮಾಡಬೇಕು. ಅಂದ್ರೆ ಈಗ ಸಾಮಾನ್ಯವಾಗಿ ನಾವ್ ಏನ್ ಮಾಡ್ತೇವೆ, ಕೊಳದ ನೀರು ಯಾವುದೇ ಒಂದು ಆಹಾರ ಇರಲ್ಲ ಅದಕ್ಕೆ. ಆದ ಕಾರಣ ನಾವು ಏನ್ ಮಾಡ್ಬೇಕು, ಕೊಳದ ನೀರನ್ನ ನಾವು ಫಲವತ್ತು ಮಾಡಬೇಕು. ಈಗ ಸಿಗಡಿಗೆ ಬೇಕಾದ ನೈಸರ್ಗಿಕ ಆಹಾರದ ಉತ್ಪಾದನೆಗೆ ನಮಗೆ ಗೊತ್ತಿದಾಗೆ ಸಾವಯವ ಮತ್ತು ರಸಗೊಬ್ಬರ ಬಳಕೆ ಬಹಳ ಮುಖ್ಯ. ಸಾವಯವ ಗೊಬ್ಬರಗಳಾದ ದನದ ಗೊಬ್ಬರ, ಕೋಳಿ ಗೊಬ್ಬರ ಅಥವಾ ಹಂದಿ ಗೊಬ್ಬರಗಳನ್ನು ಉಪಯೋಗಿಸಬಹುದು. ವಿವಿಧ ಕಂತುಗಳಲ್ಲಿ ಪ್ರತಿ ಎಕರೆಗೆ ಅಥವಾ ಕೊಳಕ್ಕೆ ಹಾಕಬೇಕಾದ ಗೊಬ್ಬರದ ಪ್ರಮಾಣಗಳ ಈ ತರ ಇವೆ. ಅಂದ್ರೆ ಒಂದ್ ಎಕರೆಗೆ ಅದು ಹಂದಿ ಗೊಬ್ಬರ ಆಗಿದ್ರೆ ಮೊದಲನೇ ಕಂತಾಗಿ ನಾವು 800 kg, ಕೋಳಿ ಗೊಬ್ಬರ ಆದ್ರೆ 200 kg, ಯೂರಿಯಾ ಮತ್ತೆ 20 ಹಾಗೂ ಸೂಪರ್ ಫಾಸ್ಫೇಟ್ ಅನ್ನು 20 kg ಉಪಯೋಗಿಸಬಹುದು. ಈ ನಂತರ ಒಂದು ಮೊದಲನೇ ಹಂತವಾಗಿ ಇದನ್ನು ನಾವು ಹೀಗೆ ಉಪಯೋಗಿಸಬೇಕು. ನಂತರ ಅದರ 200 kg ದನದ ಗೊಬ್ಬರ ಅಥವಾ 50 kg ಕೋಳಿ ಗೊಬ್ಬರ, 5 kg ಯೂರಿಯಾ ಮತ್ತೆ 5 kg ಸೂಪರ್ ಫಾಸ್ಫೇಟ್ ಅನ್ನು ನಾವು ನಿರಂತರವಾಗಿ ಪ್ರತಿ ತಿಂಗಳು ಉಪಯೋಗಿಸಿದಾಗ ಏನಾಗುತ್ತೆ, ಅದರ ನೀರಿನ ಬಣ್ಣ ಹಸಿರು ಬಣ್ಣದಾಗಿರ್ತದೆ. ಈ ಹಸಿರು ಬಣ್ಣ ಬಹಳ ಸೂಕ್ತ ನಮ್ಮ ಸಾಕಣೆಗೆ. ಇನ್ನು ಈ ಸಿಗಡಿ ಮರಿಗಳನ್ನ ಕೊಳಕ್ಕೆ ಹೇಗೆ ದಾಸ್ತಾನು ಮಾಡ್ಬೇಕಂತೀರಿ? ಸಿಗಡಿ ಮರಿಗಳನ್ನ ದಾಸ್ತಾನು ಮಾಡೋದು ಈಗ ನಮ್ಮ ಸಾಕಣೆಯಲ್ಲಿ ಮುಖ್ಯವಾಗಿ 3 ಹಂತಗಳಿವೆ. ಒಂದು ಏನಂದ್ರೆ ಮರಿ ಬಿಡುವ ಪೂರ್ವದ ತಯಾರಿ, ಬಿತ್ತನೆ ಮಾಡಲಿಕ್ಕೆ ಬೇಕಾದಂತ ತಯಾರಿ, ಆಮೇಲೆ ಬಿತ್ತನೆ ನಂತರದ ತಯಾರಿ. ಈ 3 ಹಂತಗಳಲ್ಲಿ ನಾವು ಮುಖ್ಯವಾದದಂದ್ರೆ ಬಿತ್ತನೆ ಮಾಡಬೇಕಾಗಿರೋದು. ನಾವು ಈ ಬಿತ್ತನೆ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಪ್ಲಾಸ್ಟಿಕ್ ಚೀಲಗಳಲ್ಲಿ ನಮಗೆ ಮರಿಗಳನ್ನ ಕೊಡ್ತಾರೆ, ಮರಿ ಉತ್ಪಾದನಾ ಕೇಂದ್ರಗಳಂತ ಏನಂತೇವೆ, ಇದರಿಂದ ನಮಗೆ ಮರಿಗಳನ್ನ ಕೊಡ್ತಾರೆ ಪ್ಲಾಸ್ಟಿಕ್ ಚೀಲದಲ್ಲಿ. ಇರಲಿ, ಈ ಪ್ಲಾಸ್ಟಿಕ್ ಚೀಲಗಳನ್ನು ಒಂದ್ಸರಿ ನಮ್ಮ ಕೊಳಕ್ಕೆ ತಂದಾಗ ಅಲ್ಲಿ ಅರ್ಧ ತಾಸ್ಗಟ್ಲೆ ಅದನ್ನ ಪ್ಲಾಸ್ಟಿಕ್ ಚೀಲದ ಗಂಟನ್ನ ತೆಗೆದೆ ಹಾಗೆ ಇಡಬೇಕು. ಅದನ್ನ ಅರ್ಧ ತಾಸ ಆದ್ಮೇಲೆ ಏನ್ ಮಾಡ್ಬೇಕು, ಒಂದು ಕೈಯಲ್ಲಿ ಆ ಪ್ಲಾಸ್ಟಿಕ್ ಚೀಲನ ಇಟ್ಕೋಬೇಕು, ಇನ್ನೊಂದು ಕೈಯಿಂದ ಮುಷ್ಟಿಯಲ್ಲಿ ನೀರನ್ನ ಅದಕ್ಕೆ ಹಾಕ್ತಾ ಹೋಗ್ಬೇಕು. ಹೀಗೆ ಹಾಕ್ದಾಗ ಏನಾಗುತ್ತೆ, ಈ ಕೊಳದ ನೀರು ಮತ್ತೆ ಪ್ಲಾಸ್ಟಿಕ್ ಚೀಲದಲ್ಲಿರುವ ನೀರು ಹೊಂದಾಣಿಕೆ ಆಗುತ್ತೆ, ಹಾಗಾಗಿ ಸಿಗಡಿ ಮರಿಗಳು ಸಾಯೋದಿಲ್ಲ. ಇಲ್ಲಿ ರೈತನು ಗಮನಿಸಬೇಕಾದ ಒಂದು ಅಂಶ ಅಂದ್ರೆ, ಈ ಸಿಗಡಿ ಬದುಕೋ ತರ ನೋಡ್ಕೋಬೇಕು. ಸಿಗಡಿ ಬದುಕಿದ್ರೆ ತಾನೇ ಮುಂದೆ ಆದಾಯ ಬರ್ಲಿಕ್ಕೆ ಸಾಧ್ಯ ಇದೆ. ಆ ಕೊಳಗಳಿಗೆ ಸಿಗಡಿಯನ್ನ ಬಿಡ್ತಾ ಹೋಗ್ಬೇಕು. ಸಿಗಡಿ ಮರಿಗಳು ದೊಡ್ಡದಾಕಂತ ಹೊಕ್ಕವಲ್ರಿ, ಹಾನ್ರಿ, ಆ ಸಮಯದಾಗ ಕೊಳದಲ್ಲಿ ದೊರೆಯುವಂತ ಸ್ವಾಭಾವಿಕ ಆಹಾರ ಏನ ಇರ್ತದಲ್ರಿ, ಅದಷ್ಟೇ ಸಾಕಾಗುತ್ತಾ ಅಥವಾ ಅದಕ್ಕೆ ಏನಾದರೂ ಪೂರಕ ಆಹಾರ ಏನಾದರೂ ಕೊಡ್ಬೇಕಾಗತ್ತಂತ್ರಿ? ಪೂರಕ ಆಹಾರವನ್ನು ಕೊಡಬೇಕಾಗತ್ತೆ. ಕಾರಣ ಇಷ್ಟೇ, ಕೊಳದಲ್ಲಿ ದೊರೆಯುವಂತ ಒಂದು ಸ್ವಾಭಾವಿಕ ಆಹಾರ ಏನಿರ್ತದೆ ಅದು ಮರಿಗಳಿದ್ದಾಗ ಬಹಳ ಉತ್ತಮ ಆಗುತ್ತೆ. ಅದಕ್ಕೆ ಅಂದ್ರೆ ಬದುಕಲಿಕ್ಕೆ ಸ್ವಾಭಾವಿಕ ಆಹಾರ ಬಹಳ ಮುಖ್ಯ. ಹೆಚ್ಚು ಸಾಂದ್ರತೆಯಲ್ಲಿ ಮರಿಗಳನ್ನ ಬಿಟ್ಟಿರ್ತೇವೆ ಕೊಳಕ್ಕೆ, ಅಂದ್ರೆ ನಮ್ಗೆ ಹೆಚ್ಚಿನ ಆದಾಯ ಬರಲಿ ಅಂತೇಳಿ ನಾವೇನ್ ಮಾಡ್ತೇವೆ, ಹೆಚ್ಚಿನ ಒಂದು ಸಾಂದ್ರತೆಯಲ್ಲಿ ಮರಿಗಳನ್ನ ಬಿಟ್ಟಿರ್ತೇವೆ. ಈ ಹೆಚ್ಚಿನ ಸಾಂದ್ರತೆಗೆ ನಮ್ಮ ಸ್ವಾಭಾವಿಕವಾಗಿ ದೊರೆಯುವಂತ ಆಹಾರ ಸಾಕಾಗೋದಿಲ್ಲ, ಹಾಗಾಗಿ ನಾವು ಪೂರಕ ಆಹಾರವನ್ನ ಕೊಡಬೇಕಾಗತ್ತೆ. ಈಗ ಸಿಗಡಿ ಸಾಕಣೆಯಲ್ಲಿ ಒಂದಿದೆ, ಅವು ಮರಿಗಳಿದ್ದಾಗ ಏನ್ ಮಾಡ್ತವೆ ಅಂದ್ರೆ ಸ್ವಾಭಾವಿಕ ಆಹಾರ ಅಥವಾ ಮಾಂಸಾಹಾರ ಅವನ್ನ ಇಷ್ಟಪಡ್ತವೆ. ಹಾಗಾಗಿ ಆ ಮಾಂಸಾಹಾರದ ಒಂದು ಇದನ್ನ ನೀವು ಸಿಗಡಿಗೆ ನೀಡಿದಾಗ ಅವನ್ನ ಚೆನ್ನಾಗಿ ಬದುಕಿ ಬೆಳೆಯುತ್ತವೆ. ಹಂತ ಹಂತವಾಗಿ ಏನಾಗ್ತವೆ, ಸಸ್ಯಾಹಾರಿಗಳು ಆಗ್ತವೆ, ಮಾಂಸಾಹಾರಿಗಳು ಆಗ್ತವೆ. ಇದ್ರ ಎರಡೂ ಮಿಶ್ರಣವನ್ನ ನಾವು ಮಾಡಿಕೊಡ್ತೇವೆ. ಸಾಮಾನ್ಯವಾಗಿ ಈ ಮಾರುಕಟ್ಟೆಗಳಲ್ಲಿ ನಮ್ಗೆ ಪೂರಕ ಆಹಾರ ಅಂತಾನೆ ರೆಡಿಮೇಡ್ ಆಗಿ ಆಹಾರ ಸಿಗುತ್ತೆ. ಅದರಲ್ಲಿ ಸಸಾರಜನಕ ಅಂತ ಏನ್ ಹೇಳ್ತೇವೆ ಅದರ ಅಂಶ ಬಹಳ ಇರೋದ್ರಿಂದ ಪೂರಕ ಆಹಾರವನ್ನು ಉಪಯೋಗಿಸಿದಲ್ಲಿ ನಮ್ಗೆ ಸಿಗಡಿ ಚೆನ್ನಾಗಿ ಬೆಳೆಯುತ್ತೆ. ಇದಲ್ದನೆ ನಾವು ಇನ್ನು ಕೃಷಿ ತ್ಯಾಜ್ಯ ಅಂತ ಏನ್ ಹೇಳ್ತೇವೆ ಅಂದ್ರೆ, ಈ ಮೆಕ್ಕೆಜೋಳದ ಪುಡಿ ಇರ್ಬೋದು, ಸೋಯಾಬೀನ್ ಏನಾದ್ರೂ ಇರ್ಬೋದು, ಶೇಂಗಾ ಹಿಂಡಿದ ಏನಾದ್ರೂ ಇರ್ಬೋದು, ಈ ತರ ನಮ್ಮ ಕೃಷಿಯಲ್ಲಿ ಏನ್ ಸಿಗುತ್ತೋ ಅಥವಾ ಮೀನಿನ ಪುಡಿನೂ ಇರ್ಬೋದು, ಹೀಗೆ ನಾವು ಇದನ್ನು ಸಹಿತ ನಾವು ಆಹಾರವಾಗಿ ಉಪಯೋಗಿಸಬಹುದು. ಇಲ್ಲಿ ಸಿಗಡಿಯಲ್ಲಿ ಒಂದು ನಾವು ಕ್ಯಾನಿಬಾಲಿಸಂ ಅಂದ್ರೆ ತಮ್ಮ ಸ್ವಜಾತಿಯ ತಳಿಗಳನ್ನೇ ಅವು ತಿಂದ ಹಾಕ್ಬಿಡ್ತವೆ. ಯಥೇಚ್ಛವಾಗಿ ಆಹಾರ ಸಿಗದೇ ಇದ್ದಾಗ ಏನ್ ಮಾಡ್ತವೆ, ಕೃಶವಾದ ಸಿಗಡಿಗಳನ್ನ ಆರೋಗ್ಯವಂತ ಸಿಗಡಿಗಳು ತಿಂದ ಹಾಕ್ತವೆ. ಆದ ಕಾರಣ ನಾವು ಆಹಾರದ ಬಗ್ಗೆ ಬಹಳ ಮಹತ್ವವನ್ನು ಕೊಡಬೇಕಾಗತ್ತೆ. ಇಲ್ಲಿ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅದಕ್ಕೆ ಆಹಾರವನ್ನ ನಾವು ಬೇಕಾದಷ್ಟು ಒದಗಿಸಬೇಕು. ಇದನ್ನ ಹೇಗೆ ಮಾಡ್ಬೇಕಂದ್ರೆ, ಒಂದು ಎಕರೆ ಜಾಗದಲ್ಲಿ ಈಗ ಚೆಕ್ ಟ್ರೇ ಅಂತ ನಾವು ಒಂದು ಉಪಯೋಗಿಸ್ತೇವೆ ಸಿಗಡಿ ಸಾಕಣೆಯಲ್ಲಿ. ಅಂದ್ರೆ ಸಿಗಡಿ ಆಹಾರವನ್ನು ತಿನ್ನುತ್ತೋ ಅಥವಾ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಅದನ್ನ ಚೆಕ್ ಟ್ರೇ ಅಂತ ಉಪಯೋಗಿಸ್ತೇವೆ. ನಮ್ಮ ಮೀನಿನ ಒಂದು ಆಹಾರಕ್ಕೆ ಮತ್ತೆ ಸಿಗಡಿ ಆಹಾರಕ್ಕೆ ಒಂದು ವ್ಯತ್ಯಾಸ ಏನಿದೆ ಅಂದ್ರೆ, ಅಂದ್ರೆ ಸಿಗಡಿ ಆಹಾರ ಏನ್ ಮಾಡ್ಬೇಕು, ಹಾಕಿದ ತಕ್ಷಣ ಮುಳುಗ್ಬೇಕದು. ಯಾಕಂದ್ರೆ ಈ ಸಿಗಡಿಗಳೆಲ್ಲ ತಳಭಾಗದಲ್ಲಿ ವಾಸ ಮಾಡತಕ್ಕಂತ ಪ್ರಾಣಿಗಳಾಗಿರೋದ್ರಿಂದ ನಾವು ಹಾಕಿದ ಒಂದು ಆಹಾರ ತಳಕ್ಕೆ ಸೇರಿದಾಗ ಮೆಲ್ಲಕ್ಕೆ ಸಿಗಡಿಗಳು ಬಂದು ಅದನ್ನ ಕೈ ರೂಪದ ಒಂದು ಕಾಲು ಇರ್ತವೆ, ಅದಕ್ಕೆ ಅದರಿಂದ ಎತ್ತಿಕೊಂಡು ತಿಂತವೆ. ಹೀಗಾಗಿ ಈ ಚೆಕ್ ಟ್ರೇನಲ್ಲಿ ಏನಾಗುತ್ತೆ, ಎರಡು ತಾಸ್ಗಟ್ಲೆ ಆಹಾರವನ್ನು ನೀರಿನಲ್ಲಿ ಹಾಕಿದಾಗ ಅದು ಆಮೇಲೆ ಎರಡು ತಾಸ್ ಬಿಟ್ಟು ನೋಡಿದಾಗ ಆಹಾರ ಪೂರ್ತಿ ಖಾಲಿ ಆಗಿದ್ರೆ ನಾವು ಸಿಗಡಿಗೆ ಕಡಿಮೆ ಆಹಾರವನ್ನ ಹಾಕ್ತಿದ್ದೇವೆ ಅಂತ ಅರ್ಥ, ಅಥವಾ ಆಹಾರ ಉಳಿದಿದ್ರೆ ನಾವು ಸಿಗಡಿಗೆ ಹೆಚ್ಚಿನ ಆಹಾರವನ್ನ ಹಾಕ್ತಿದ್ದೇವೆ ಅಂತ ಅರ್ಥ. ಈ ರೀತಿ ನಾವು ಸಿಗಡಿಯ ಒಂದು ಆಹಾರವನ್ನು ನಿರ್ವಹಿಸಿಕೊಂಡು ಹೋಗ್ಬೇಕು. ಇನ್ನೊಂದು ಇದೆ, ನಿಮ್ಮ ಈ ಆವರ್ತ ಖರ್ಚಿನಲ್ಲಿ ಅಂದ್ರೆ ನಾವು ಸಿಗಡಿ ಸಾಕಣೆಗೆ ಏನ್ ಖರ್ಚು ಮಾಡ್ತೇವಲ್ಲ, 60% ಬರೇ ಆಹಾರಕ್ಕೆ ಹೋಗುತ್ತೆ. ಹಾಗಾಗಿ ರೈತ ಬಹಳ ವ್ಯವಸ್ಥಿತವಾಗಿ ಈ ಒಂದು ಆಹಾರವನ್ನ ಸಿಗಡಿಗೆ ನೀಡಬೇಕು. ಇನ್ನು ಎಷ್ಟೆಷ್ಟು ಆಹಾರ ಹಾಕ್ಬೇಕು ಅನ್ನೋದನ್ನ ನಾ ಹೇಳ್ತೇನೆ. ಇಲ್ಲಿ 1-3 grams ಸಿಗಡಿ ಇತ್ತಂದ್ರೆ ದೇಹ ತೂಕದ 10% ನಾವು ಆಹಾರವನ್ನ ನೀಡಬೇಕು. ಅದರಲ್ಲಿ ಇರತಕ್ಕಂತ ಸಸಾರಜನಕ ಸುಮಾರು 30-35% ಇರಬೇಕು. ಈ ಸಿಗಡಿ ಬೆಳೀತಾ ಹೋದಂಗೆಲ್ಲ ಅಂದ್ರೆ 3-15 grams ಇದ್ರೆ ದೇಹ ತೂಕದ 5%, ಆಮೇಲೆ ಸಸಾರಜನಕದ ಪ್ರಮಾಣ 25% ಇರಬೇಕು. ಆಮೇಲೆ 15-30 grams ಇದ್ದಾಗ ದೇಹ ತೂಕದ 4% ಆಹಾರ ಹಾಕ್ಬೇಕು. ಆಮೇಲೆ ಸಸಾರಜನಕ 20-25 ಇರಬೇಕು. ಆಮೇಲೆ 30 gramಗಿಂತ ಹೆಚ್ಚಾದಾಗ ದೇಹ ತೂಕದ 2.5% ನಾವು ಆಹಾರವನ್ನ ನೀಡಬೇಕು, ಅದರ ಒಂದು ಸಸಾರಜನಕದ ಪ್ರಮಾಣ 20 ಇರುತ್ತೆ. ಈ ರೀತಿ ನಾವು ಸಿಗಡಿಗೆ ಆಹಾರವನ್ನ ನೀಡಿದಾಗ ನಮಗೆ ಚೆನ್ನಾಗಿ ಸಿಗಡಿಗಳು ಬೆಳೀತಾವೆ. ನಮ್ಮ ಸುತ್ತಲಿನ ವಾತಾವರಣ ಹೇಗೆ ನಮಗೆ ಪ್ರಾಮುಖ್ಯತೆ ಪಡೆದದಲ್ರಿ, ಅದೇ ರೀತಿ ಸಿಗಡಿಗೆ ನೀರಿನ ವಾತಾವರಣ ಅದು ಕೂಡ ನೀರಿನ ಗುಣಮಟ್ಟ ಮುಖ್ಯ ಅದ ಅಂತೀರಣ? ಖಂಡಿತವಾಗಿಯೂ ಇದೆ. ನಮ್ಗೆ ಹೆಂಗೆ ಸುತ್ತಲಿನ ಹವಾಮಾನದಲ್ಲಿ ಏರುಪೇರು ಆದ್ರೆ ನಮ್ಮ ದೇಹದಲ್ಲಿ ಸಹಿತ ಆರೋಗ್ಯ ಹೇಗೆ ಏರುಪೇರು ಆಗುತ್ತೋ ಅದೇ ರೀತಿ ನಮ್ಮ ಸಿಗಡಿಯಲ್ಲಿ ಸಹಿತ ಅದಕ್ಕೆ ವಾತಾವರಣ ಏನಿದೆ ಅಂದ್ರೆ ನೀರಿದೆ. ಆ ನೀರಿನ ಒಂದು ಗುಣಮಟ್ಟ ಏನಾದರೂ ಹಾಳಾಯ್ತು ಅಂದ್ರೆ ನಮ್ಗೆ ಆ ಸಿಗಡಿಯ ಒಂದು ಬೆಳವಣಿಗೆ ಏನಾಗುತ್ತೆ, ಕುಂಠಿತವಾಗುತ್ತೆ. ಸಾಮಾನ್ಯವಾಗಿ ನೀರಿನಲ್ಲಿ ನಾವೇನಂತೇವೆ, ಕೆಲವೊಂದು ಅಂಶಗಳನ್ನ ನೋಡ್ತೇವೆ. ನೀರು ಯಾವ ರೀತಿ ಅದರ ಗುಣಮಟ್ಟ ಚೆನ್ನಾಗಿದೆ ಅಂತ ಹೇಳಬೇಕಂದ್ರೆ, ಈಗ ಆ ನೀರಿನಲ್ಲಿ 4-6 ಮಿಲಿಗ್ರಾಂನಷ್ಟು ಕರಗಿದ ಆಮ್ಲಜನಕ ಇರಬೇಕು. ಹಾಗೆ ನೀರಿನ ಬಣ್ಣ ಹಸಿರು ಅಥವಾ ಕಂದು ಮಿಶ್ರಿತ ಇರಬೇಕು. ಸಚಿ ಡಿಸ್ಕ್ ಅಂತಾರೆ ಈ ಉಪಕರಣವನ್ನ. ನಾವು ನೀರಿನಲ್ಲಿ ಬಿಟ್ಟಾಗ ಅದು 30 cm ಒಳಗೆ ಹೋಗ್ಬೇಕು. ಟರ್ಬಿಡಿಟಿ ಕನ್ನಡದಲ್ಲಿ ಬಗ್ಗಡನ ಅಂತಾರೆ. ಅಷ್ಟು ಇದ್ರೆ ನೀರಿನ ಒಂದು ಗುಣಮಟ್ಟ ಬಹಳ ಚೆನ್ನಾಗಿದೆ ಅಂತ ಅರ್ಥ. ನೀರನ್ನ ಎಷ್ಟು ನಾವು ಬದಲಾವಣೆ ಮಾಡ್ತೇವೋ ಅಷ್ಟು ಸಿಗಡಿ ಬೆಳವಣಿಗೆ ಉತ್ತಮ ಅಂತ ಹೇಳಿದೆ. ನಮಗೆ ಅನುಕೂಲ ಇದ್ದಲ್ಲಿ ನಾವು 2-3 ದಿನ ನೀರನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಒಂದು ವೇಳೆ ನಮಗೆ ನೀರಿನಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬಂತಂದ್ರೆ ನಾವು ಆಹಾರ ಕೊಡುವುದನ್ನ ನಿಲ್ಲಿಸಬೇಕು. ಪ್ಯಾಡಲ್ ವೀಲ್ ಏರೇಟರ್ ಅಥವಾ ಕರಗಿದ ಆಮ್ಲಜನಕವನ್ನ ಹೆಚ್ಚು ಮಾಡಲು ಪ್ಯಾಡಲ್ ವೀಲ್ ಏರೇಟರ್ ಗಳನ್ನ ಸಹಿತ ನಾವು ಉಪಯೋಗಿಸ್ತೇವೆ. ಪೂರಕ ಆಹಾರವನ್ನ ಹಾಕೋದ್ರಿಂದ ಏನಾಗುತ್ತೆ, ಉಳಿದಂತ ಆಹಾರ ನೀರಿನ ತಳಭಾಗದಲ್ಲಿ ಕೊಳಿತಾ ಹೋಗ್ತದೆ. ಈ ಕೊಳಿತಾ ಹೋದಂಗೆಲ್ಲ ಏನಾಗುತ್ತೆ, ಅಮೋನಿಯಾ ಉತ್ಪತ್ತಿ ಆಗ್ತದೆ ನೀರಿನಲ್ಲಿ. ಇದನ್ನ ನಾವು ಕಂಟ್ರೋಲ್ ಮಾಡಬೇಕು. ಹಾಗಾಗಿ ನಮ್ಗೆ ಎಷ್ಟು ಆಹಾರ ಬೇಕೋ ಅಷ್ಟನ್ನು ಮಾತ್ರ ನೀರಿಗೆ ಹಾಕ್ತಾ ಇರಬೇಕು. ಮತ್ತೆ ಉಷ್ಣಾಂಶದ ಬಗ್ಗೆ ಹೇಳ್ಬೇಕಂದ್ರೆ, ಸಿಗಡಿಗೆ ಸುಮಾರು 25-32 ಡಿಗ್ರಿ ಉಷ್ಣಾಂಶ ಇದ್ರೆ ಬಹಳ ಸೂಕ್ತ. ಇದನ್ನ ನಾವು ಆಪ್ಟಿಮಮ್ ಅಂತ ಹೇಳ್ತೇವೆ. ಕೊಳದ ನೀರು ಬದಲಾಯಿಸುವುದರಿಂದ ಆಗ್ತಕ್ಕಂತ ಪರಿಣಾಮಗಳು ಏನದಾವ ಅಂತೀರಿ? ಅಮೋನಿಯಾ ಅಂತ ಏನ್ ಹೇಳಿದೆ ನಾನು, ಅದನ್ನ ನಾವು ಹದ್ದುಬಸ್ತಿನಲ್ಲಿ ಇಟ್ಕೋಬಹುದು. ಕೊಳದ ನೀರನ್ನ ಬದಲಾಯಿಸೋದ್ರಿಂದ ಏನಾಗುತ್ತೆ, ಅದನ್ನ ಹದ್ದುಬಸ್ತಿನಲ್ಲಿ ಇಟ್ಕೋಬಹುದು. ಆಮೇಲೆ ಕರಗಿದ ಆಮ್ಲಜನಕವನ್ನು ನೀವು ಈಗ ಒಂದು ಸರಿ ನೀರು ಬಿಟ್ಟು ನೀರು ತಗೊಂಡಾಗ ಏನಾಗುತ್ತೆ, ನೀರಿನಲ್ಲಿ ದೊರೆಯದಂತಹ ಕರಗಿದ ಆಮ್ಲಜನಕ ಜಾಸ್ತಿ ಆಗುತ್ತೆ. ಆಮೇಲೆ ಸೂಕ್ಷ್ಮ ಜೀವಿಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಇವುಗಳು ಜಾಸ್ತಿ ಉತ್ಪನ್ನ ಆಗುತ್ತವೆ. ಪೋಷಕಾಂಶಗಳು ನೀರಿನಲ್ಲಿ ಹೆಚ್ಚಾಗೋದ್ರಿಂದ ಏನಾಗ್ತವೆ, ಇವುಗಳು ಜಾಸ್ತಿ ಆಗುತ್ತವೆ. ಹಾಗೆ ವಿಷ ಅನಿಲ ಸಹಿತ ಕಡಿಮೆ ಆಗುತ್ತೆ. ಆಮೇಲೆ ಈ ಸಿಗಡಿ ಬೆಳವಣಿಗೆ ಅಂತ ನಾವು ಹೇಳಿದ್ದೇವೆ, ಈ ಸಿಗಡಿ ಬೆಳವಣಿಗೆ ನಾವು ಹೇಗೆ ಖಚಿತಪಡಿಸ್ತೇವೆ ಅಂದ್ರೆ, ಸಿಗಡಿಗಳು ತಮ್ಮ ಹೊರ ಕವಚವನ್ನ ಬಿಟ್ಕೊಳ್ತವೆ. 15-30 ದಿವಸಗಳಿಗೊಮ್ಮೆ ತಮ್ಮ ಹೊರ ಕವಚವನ್ನು ಬಿಟ್ಟು ಹೊಸ ಕವಚ ಬರುತ್ತೆ. ಈ ಕವಚಗಳ ಒಂದು ಬದಲಾವಣೆಗೆ ನೀರಿನ ಒಂದು ಬದಲಾವಣೆ ಬಹಳ ಮುಖ್ಯ. ಮತ್ತೆ ಈ ಸಿಗಡಿಗೆ ರೋಗ ರುಜಿ ಏನಾದರೂ ಬರ್ತಾವಂತೀರಿ? ಸಾಮಾನ್ಯವಾಗಿ ನಾವು ದೊಡ್ಡ ಸಿಹಿ ನೀರು ಸಿಗಡಿಗೆ ರೋಗ ರುಜಿನಗಳ ಕಾಟ ಕಡಿಮೆ. ಕೊಳದಲ್ಲಿ ನಾವು ಎಲ್ಲಿ ತನಕ ಒಂದು ನೀರಿನ ಗುಣಮಟ್ಟವನ್ನು ನಾವು ಚೆನ್ನಾಗಿ ಇಟ್ಕೊಳ್ತೇವೋ ಅಲ್ಲಿ ತನಕ ನಮಗೆ ಈ ರೋಗ ರುಜಿನಗಳ ಬರೋದು ಕಡಿಮೆ. ಒಂದ್ ವೇಳೆ ಈ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ಇವೆ ಏನಾದರೂ ಕಾಣಿಸ್ಕೊಂಡಲ್ಲಿ ನಾವು ಸುಣ್ಣವನ್ನ ಬಳಸಬೇಕು. ಅಂದ್ರೆ ಜನರಲ್ ಡಿಸ್ಇನ್ಫೆಕ್ಟೆಂಟ್ ಅಂತ ಏನ್ ಹೇಳ್ತೇವೆ, ಸುಣ್ಣವನ್ನ ಇದನ್ನ ಬಳಸ್ಕೊಳ್ಬೇಕು. ಇನ್ನು ಕಪ್ಪು ಚುಕ್ಕೆ ರೋಗ ಅಂತ ಬಂದಾಗ, ಇದು ಸಿಗಡಿಯಲ್ಲಿ ಒಂದು ಸಾಮಾನ್ಯವಾದ ಒಂದು ಇದು, ಅದು ಬರದೇ ಇರೋ ತರ ನಾವು ನೀರಿನ ಗುಣಮಟ್ಟವನ್ನ ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಅದು ಬರೋದಿಲ್ಲ. ಇನ್ನು ಸಿಗಡಿಗೆ ರೋಗ ಬರಲು ಏನು ಕಾರಣ ಅಂತೀರಿ? ನಾವು ನೀರಿನ ಒಂದು ಗುಣಮಟ್ಟ ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ರೋಗ ಬಂದೇ ಬರುತ್ತೆ. ಆಮೇಲೆ ಬೇಕಾದಕ್ಕಿಂತ ಹೆಚ್ಚಿನ ಸಾಂದ್ರತೆಯಲ್ಲಿ ನಾವು ಸಿಗಡಿಯನ್ನು ಸಾಕಣೆ ಮಾಡಿದಾಗ, ಈ ಕೆಲವೊಬ್ರು ಏನ್ ಮಾಡ್ತಾರೆ, ಕಡಿಮೆ ಜಾಗದಲ್ಲಿ ಹೆಚ್ಚಿನ ಒಂದು ಸಿಗಡಿಗಳನ್ನ ಬಿಡಾಕ್ ನೋಡ್ತಾರೆ. ಅದಕ್ಕೆ ತಕ್ಕ ಹಾಗೆ ನಾವು ಅದಕ್ಕೆ ಆಹಾರದ ವ್ಯವಸ್ಥೆಯೇ ಇನ್ನಿತರ ನೀರಿನ ವ್ಯವಸ್ಥೆಯನ್ನು ಮಾಡಿದಾಗ ಏನೂ ಆಗಲ್ಲ. ಆದ್ರೆ ಅವುಗಳ ವ್ಯವಸ್ಥೆ ಮಾಡದೇ ಇದ್ದಾಗ ಏನಾಗುತ್ತೆ, ರೋಗ ರುಜಿನಗಳು ಬರ್ತವೆ. ಈ ಸಿಗಡಿಗಳು ತಳಭಾಗದಲ್ಲಿ ವಾಸಿಸ್ತಾವಂತ ಏನಂದ್ರಲ್ಲ, ಹೀಗಿದ್ದಾಗ ಅವುಗಳ ಹಿಡುವಳಿಗಳನ್ನ ಯಾವ ರೀತಿ ಮಾಡ್ಬೇಕು ಅಂತೀರಿ? ಈಗ ಸಿಗಡಿ ತೂಕ ನಾವು ಸಾಮಾನ್ಯವಾಗಿ ಮಾರುಕಟ್ಟೆ ಗಾತ್ರ ಅಂತ ಏನಂತೇವೆ, 30-40 ಗ್ರಾಂ ಅಂತ ನಾವ್ ಏನ್ ಹೇಳ್ತೇವೆ. 30-40 ಗ್ರಾಂ ಬೆಳೆದಾಗ ಈ ಸಿಗಡಿಗಳನ್ನ ನಾವ್ ಏನ್ ಮಾಡ್ಬೇಕು, 3-4 ತಿಂಗಳ ನಂತರ ಕೊಳದ ನೀರನ್ನ 1 ಅಡಿ ಖಾಲಿ ಮಾಡಿ 3-5 cm ಇರುವ ಕಣ್ಣಿನ ಒಂದು ಬಲೆ ಎಳೆ ಬಲೆಯಿಂದ ನಾವು ಅವುಗಳನ್ನ ಹಿಡಿದು ಮಾರಾಟ ಮಾಡಬಹುದು. ಈ ರೀತಿ ಹಿಡಿದು ಮಾರಾಟ ಮಾಡಿದಾಗ ಈ ಉಳಿದಂತ ಸಿಗಡಿಗಳಿಗೆ ಮತ್ತೆ ಬೆಳೀಲಿಕ್ಕೆ ಅವಕಾಶ ಇದೆ. ಈ ಸಿಹಿ ನೀರು ಸಿಗಡಿಯಲ್ಲಿ ಒಂದು ಗುಣ ಏನಪ್ಪಾ ಅಂದ್ರೆ, ಎಲ್ಲಾ ಸಿಗಡಿಗಳು ಒಂದೇ ಸಮಾನ ಮರಿ ಬಿಡಬೇಕಾದ್ರೆ, ಆದ್ರೆ ಬೆಳೀತಾ ಬೆಳೀತಾ ಏನಾಗ್ತವೆ, ಒಂದೊಂದು ಸಿಗಡಿಗಳು ದೊಡ್ಡದಾಗ್ತವೆ, ಒಂದೊಂದು ಸಿಗಡಿಗಳು ಸಣ್ಣದಿರ್ತವೆ. ಹೀಗಾಗಿ ನಾವು ಈ ರೀತಿ ಮಾಡೋದ್ರಿಂದ ಅಂದ್ರೆ ಇದನ್ನ ಪಾರ್ಷಿಯಲ್ ಹಾರ್ವೆಸ್ಟಿಂಗ್ ಅಂತ ನಾವ್ ಏನ್ ಇಂಗ್ಲಿಷ್ ನಲ್ಲಿ ಕರಿತೇವೆ ಇದನ್ನ. ಅಂದ್ರೆ ಸ್ವಲ್ಪ ಹಿಡಿಯೋದು, ದೊಡ್ಡದಾದಂತ ಸಿಗಡಿಗಳನ್ನ ಹಿಡಿಯೋದು, ಆಮೇಲೆ ಉಳಿದಂತ ಸಿಗಡಿಗಳಿಗೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡೋದು. ಈ ರೀತಿ ನಾವು ಸಿಗಡಿಗಳನ್ನ ಹಿಡುವಳಿಯನ್ನ ಮಾಡಬಹುದು. ಸಾಮಾನ್ಯವಾಗಿ ಸಿಗಡಿ ಪಾಲನಾವಧಿಯಲ್ಲಿ ಕೃಷಿಕರು ಅಂಶಗಳನ್ನ ಗಮನದಲ್ಲಿ ಇಡಬೇಕಂತೀರಿ? ನೀರಿನ ಆಮ್ಲಜನಕದ ಅಂಶವನ್ನ ನಿಯಂತ್ರಿಸಲು ನಿಶ್ಚಿತ ಸಸ್ಯ ಸೂಕ್ಷ್ಮಾಣು ಜೀವಿಗಳ ಸಾಂದ್ರತೆಯನ್ನು ಕಾಪಾಡೋದು ಬಹಳ ಮುಖ್ಯ. ಆಮೇಲೆ ಕೊಳದ ಸುತ್ತ ಸುಮಾರು 60 cm ಎತ್ತರಕ್ಕೆ ನೈಲಾನ್ ಬಟ್ಟೆ ಅಥವಾ ಗೊಬ್ಬರದ ಚೀಲಗಳನ್ನು ಉಪಯೋಗಿಸಿ ಬೇಲಿಯನ್ನು ನಿರ್ಮಿಸಬೇಕು. ಈ ನೈಲಾನ್ ಬಟ್ಟೆಯ ಬೇಲಿ ನಿರ್ಮಿಸುವಾಗ ಕೊಳದ ದಂಡೆಯಲ್ಲಿ 10 ಸೆಂಟಿಮೀಟರ್ ಆಳಕ್ಕೆ ಅದರ ತಳದಲ್ಲಿ ಹೂಳಬೇಕು. ಇದರಿಂದ ಹಾವು, ಕಪ್ಪೆ ಅಥವಾ ಏಡಿ ಮುಂತಾದ ಪ್ರಾಣಿಗಳನ್ನ ನಾವು ತಡೆಗಟ್ಟಬಹುದು. ಇನ್ನು ಈ ಸಿಗಡಿಗಳು ಬೆಳವಣಿಗೆ ಹೊಂದಿದ ಮೇಲೆ ನಾನು ಪೊರೆ ಬಿಡ್ತಾವೆ ಅಂತ ಹೇಳಿದೆ. ಪೊರೆ ಬಿಟ್ಟಾಗ ಅವುಗಳ ದೇಹ ಬಹಳ ಮೃದುವಾಗುತ್ತೆ. ಹಲವು ಬಾರಿ ಬೇರೆ ಬೇರೆ ಸಿಗಡಿಗಳು ಸಹಿತ ಬಂದು ತಿನ್ನುವ ಒಂದು ಸಾಧ್ಯತೆ ಇದೆ. ಆದ್ದರಿಂದ ಈ ಸಿಹಿನೀರು ಸಿಗಡಿಯಲ್ಲಿ ನಾವು ಏನು ಮಾಡಬೇಕಂದ್ರೆ ಕೃತಕ ಗೂಡುಗಳನ್ನು ಅಳವಡಿಸಬೇಕು. ಈ ಕೃತಕ ಗೂಡುಗಳಂದರೆ ಯಾವುವು? ಗಿಡದ ಕೊಂಬೆಗಳಾದರೂ ಇರ್ಬೋದು, ಬಿದಿರಿನ ಬೊಂಬುಗಳಾದರೂ ಇರ್ಬೋದು, ನಾಡ ಹಂಚುಗಳು ಇರಬಹುದು, ಒಡೆದ ಹಂಚುಗಳು ಅಥವಾ ಪ್ಲಾಸ್ಟಿಕ್ ಪೈಪ್ನ ತುಂಡುಗಳು ಸಹಿತ ಇರ್ಬೋದು. ಇವೆಲ್ಲವುಗಳನ್ನು ನಾವು ಸಿಗಡಿ ಕೊಳದಲ್ಲಿ ಅಳವಡಿಸಬೇಕು. ಹಾಗಾಗಿ ಈ ಪೊರೆ ಬಿಟ್ಟಂಥ ಸಿಗಡಿಗಳು ಅವುಗಳಲ್ಲಿ ಹೋಗಿ ಆಶ್ರಯವನ್ನು ಪಡಿತವೆ. ಆಮೇಲೆ ಇನ್ನು ರಾತ್ರಿ ಸಮಯದಲ್ಲಿ ಸಾಮಾನ್ಯವಾಗಿ ನೀರಿನಲ್ಲಿರುವ ಆಮ್ಲಜನಕ ಬಹಳ ಇಳಿತದೆ. ಈ ಸಿಗಡಿಯಲ್ಲಿ ರಾತ್ರಿ ಹೊತ್ತಿನಲ್ಲಿ ಏನಾಗುತ್ತೆ ಅಂದರೆ ಕರಗಿದ ಆಮ್ಲಜನಕ ಕಡಿಮೆ ಆಗೋದ್ರಿಂದ ನಾವು ಏನು ಮಾಡಬೇಕಂದ್ರೆ ಈ ಪ್ಯಾಡಲ್ ವೀಲ್ ಏರೇಟರ್ ಅಂತ ಏನು ಹೇಳಿದೆ ಅವುಗಳನ್ನು ಉಪಯೋಗಿಸಬೇಕು. ಇನ್ನು ಸಿಗಡಿಗಳು ಕೀಟನಾಶಕಗಳಿಗೆ ಬಹು ಸೂಕ್ಷ್ಮ ಪ್ರತಿಕ್ರಿಯೆಯನ್ನು ತೋರ್ತವೆ. ಮನೆಯಲ್ಲಿ ಉಳಿದಂಥ ಅನ್ನ ಅಥವಾ ಹೀಗೆ ಏನಾದರೂ ತ್ಯಾಜ್ಯ ಅಂತೇವಲ್ಲ ಅವುಗಳನ್ನು ಸಹಿತ ನಾವು ಸಿಗಡಿ ಪಾಲನಾ ಕೊಳಗಳಿಗೆ ಹಾಕಬಹುದು. ಪಾಲನಾ ಕ್ರಮಕ್ಕೆ ತಕ್ಕಂಗ ಇಳುವರಿ ಏನ್ ಬರ್ತದಲ್ರಿ, ಅದರ ಬಗ್ಗೆ ತಿಳಿಸ್ಕೊಡ್ತೀರಿ? ಸಿಗಡಿ ಕೃಷಿಯಲ್ಲಿ ಮುಖ್ಯವಾಗಿ 3 ಕ್ರಮಗಳಿವೆ. ಒಂದು ವಿಸ್ತೃತ ಪದ್ಧತಿ ಅಂತೇವೆ, ಅಲ್ಲಿ ಜಾಸ್ತಿ ನಾವು ಏನು ನಿರ್ವಹಣಾ ಕ್ರಮಗಳನ್ನ ಅಂತ ಏನ ಪಾಲಿಸೋಂಗಿಲ್ಲ. ವಿಸ್ತೃತ ಪದ್ಧತಿಯಲ್ಲಿ ನಮಗೆ ಸುಮಾರು 500 ಕೆಜಿ ಪ್ರತಿ ಹೆಕ್ಟೇರ್ಗೆ ಇಳುವರಿ ಬರುತ್ತೆ. ಸುಧಾರಿತ ಪದ್ಧತಿ ಅಂದ್ರೆ ಅರೆ ತೀವ್ರ ಪಾಲನಾ ಪದ್ಧತಿ ಅಂದ್ರೆ ಇಲ್ಲಿ ನಾವು ಸಣ್ಣ ಒಂದು ಜಾಗದಲ್ಲಿ ಹೆಚ್ಚಿನ ಒಂದು ಸಿಗಡಿ ಮರಿಗಳನ್ನ ದಾಸ್ತಾನು ಮಾಡಿ ಅದಕ್ಕೆ ತಕ್ಕ ಹಾಗೆ ನಾವು ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ತೇವೆ. ಇದರಲ್ಲಿ ಉತ್ಪನ್ನ ಎಷ್ಟು ಬರುತ್ತೆ ಅಂದ್ರೆ 1,000-1,500 ಕೆಜಿಯಷ್ಟು ಪ್ರತಿ ಹೆಕ್ಟೇರ್ಗೆ ಬರುತ್ತೆ. ಇನ್ನು 3ನೇ ಪದ್ಧತಿ ಅಂದ್ರೆ ತೀವ್ರ ಪದ್ಧತಿ, ಅದನ್ನ ಇಂಗ್ಲಿಷ್ನಲ್ಲಿ ಇಂಟೆನ್ಸಿವ್ ಪ್ರಾನ್ ಕಲ್ಚರ್ ಅಂತ ಹೇಳುತ್ತೆ. ಇಲ್ಲಿ ಮರಿಗಳ ಸಾಂದ್ರತೆನೂ ಹಾಗೆ ಇರುತ್ತೆ, ಪ್ರತಿ ಚದರ ಮೀಟರ್ಗೆ 50 ಮರಿ ಇರುತ್ತೆ. ಹಾಗಾಗಿ ಇಲ್ಲಿ ಉತ್ಪನ್ನ ಸಹಿತನೂ ಜಾಸ್ತಿ ಇರುತ್ತೆ, ಅದೇ ರೀತಿ ರಿಸ್ಕ್ ಸಹಿತ ಜಾಸ್ತಿ ಇರುತ್ತೆ. ಇಲ್ಲಿ ಉತ್ಪನ್ನ ಸಹಿತ 10,000-20,000 ಕೆಜಿ ಪ್ರತಿ ಹೆಕ್ಟೇರ್ಗೆ ಪಡಿಬಹುದಾಗಿದೆ. ನಾವು ಸಿಗಡಿಯ ಆರ್ಥಿಕತೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? 1 ಎಕರೆ ಕೊಳದಲ್ಲಿ ಸಿಗಡಿ ಪಾಲನೆ ಕೈಗೊಂಡಾಗ ನಮಗೆ ಒಟ್ಟು ಅಂದ್ರೆ ಆವೃತ್ತ ಖರ್ಚು ಅಂತ ಏನ್ ಹೇಳ್ತೇವೆ ಅದಕ್ಕೆ 41,500 ರೂಪಾಯಿ ಆಗತ್ತೆ. ಒಟ್ಟು ಆದಾಯ 1,05,000. ಖರ್ಚು ವೆಚ್ಚಗಳನ್ನೆಲ್ಲ ತೆಗೆದ್ರೆ ನಮಗೆ 1 ಎಕರೆಗೆ ಏನಿಲ್ಲ ಅಂದ್ರೆ 1,63,500 ರೂಪಾಯಿಗಳಷ್ಟು ಬರುತ್ತೆ. ಇನ್ನು ಈ ಸಿಹಿ ನೀರು ಸಿಗಡಿಯ ಪಾಲನಾ ಕ್ರಮಗಳ ಬಗ್ಗೆ ಏನು ತಿಳಿಸಿದ್ರಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ಷಾರ ನೀರಿನಲ್ಲಿ ಬೆಳೆಯುವಂಥ ಸಿಗಡಿಯನ್ನು ಒಳನಾಡು ಪ್ರದೇಶಗಳಲ್ಲಿಯೂ ಕೂಡ ಬೆಳಿಬೋದು ಅಂತ ಕೇಳಿದ್ದೇವಲ್ರಿ, ಅದರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಈ ಕ್ಷಾರ ನೀರಿನ ಸಿಗಡಿ ಅಂದರೆ ಬಿಳಿ ಕಾಲಿನ ಸಿಗಡಿ ಅಂತ ಕನ್ನಡದಲ್ಲಿ ಕರೀತಾರೆ, ಜನಪ್ರಿಯವಾಗಿ ಅದನ್ನ ವನ್ನಾಮಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಪ್ರಚಲಿತವಾಗ್ತಿರುವ ಈ ಸಿಗಡಿ ಕೃಷಿಯ ಬಗ್ಗೆ ರೈತರಿಗೆ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಡ್ತೀರಿ? ಬಿಳಿ ಕಾಲಿನ ಸಿಗಡಿ ಸಾಕಣೆಯನ್ನು ಕ್ಷಾರ ನೀರಿನ ಭೂಮಿಯಲ್ಲಿ ಕೈಗೊಳ್ತಾರೆ. ಈ ತರದ ಭೂಮಿಯಲ್ಲಿ ಪ್ರಪಂಚದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಕಂಡು ಬಂದಿದೆ. ಈ ಕ್ಷಾರ ನೀರು ಅಂದರೆ ಸೌಳು ಜೌಳು ಆಗಿರ್ಬೋದು ಅಥವಾ ವಾಟರ್ ಲಾಗ್ಡ್ ಅಂತ ಏನು ಹೇಳ್ತೇವೆ ಇಂಥ ಭೂಮಿ, ಇದು ಹೆಚ್ಚಿನ ಒಂದು ನಾವು ಕೃಷಿ ಬೆಳೆಗಳಿಗೆ ಅವಶ್ಯಕತೆಗಿಂತ ಬೇಕಾದ ನೀರನ್ನು ಉಪಯೋಗಿಸಿದಾಗ ಈ ಥರದ ಭೂಮಿ ಕ್ಷಾರ ಆಗತ್ತೆ. ಅಂದ್ರೆ ಇದರಲ್ಲಿ ಲವಣೀಕರಣ ಆಗೋದ್ರಿಂದ ಇದನ್ನ ನಾವು ಕ್ಷಾರ ನೀರಿನ ಭೂಮಿ ಅಂತ ಕರಿತೇವೆ. ಇಂಥ ಕ್ಷಾರ ನೀರಿನ ಒಂದು ಇದರಲ್ಲಿ ವನಾಮಿ ಅಂತ ಹೇಳಿದೆ ಅಥವಾ ಬಿಳಿ ಕಾಲಿನ ಸಿಗಡಿ ಅಂತ ಹೇಳಿದೆ, ಇದರ ಒಂದು ಸಾಕಣೆಯನ್ನ ಮಾಡಬಹುದು. ಈಗ ಅಲ್ಲೇ ದೇಶದಾದ್ಯಂತ ಸುಮಾರು 6.74 ಮಿಲಿಯನ್ ಹೆಕ್ಟೇರ್ಗಿಂತ ಹೆಚ್ಚಿನ ಭೂಮಿ ಲವಣಾಂಶಕ್ಕೆ ತುತ್ತಾಗಿದೆ. ಇದರಲ್ಲಿ 1.2 ಮಿಲಿಯನ್ ಭೂಮಿಯು ಉತ್ತರ ಭಾರತದ ರಾಜ್ಯಗಳಲ್ಲಿಯೇ ಇದೆ. ನಮ್ಮ ರಾಜ್ಯದಲ್ಲಿಯೂ ಸಹಿತ ಸುಮಾರು 2.2 ಲಕ್ಷ ಹೆಕ್ಟೇರ್ಗಳಷ್ಟು ಭೂಮಿ ಈ ಲವಣಾಂಶದಿಂದ ಕೂಡಿದೆ. ಈ ಲವಣಾಂಶಯುಕ್ತ ಜಲ ಸಂಪನ್ಮೂಲ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಆದರೆ ಇದರಲ್ಲಿ ಸಾಕಣೆ ಮಾಡುವ ಕ್ರಮಗಳ ಏನಾದರೂ ಸಿಹಿ ನೀರು ಸಿಗಡಿಯ ಸಾಕಾಣಿಕೆಯಿಂದ ಭಿನ್ನ ಅದ ಅಂತೀರಾ? ಭಿನ್ನ ಏನಿಲ್ಲ, ಆದರೆ ಈ ಸಾಕಣಾ ಕ್ರಮಗಳ ಅಥವಾ ಪಾಲನಾ ಕ್ರಮಗಳಂತ ಏನು ಹೇಳಿದೆ ಇವು ಹೆಚ್ಚು ಕಡಿಮೆ ಒಂದೇ ಇದ್ದಾವೆ. ಇದರ ಒಂದು ಆರ್ಥಿಕತೆ ಹೇಳಿಬಿಡ್ತೇನೆ. 1 ಹೆಕ್ಟೇರ್ ಪ್ರದೇಶಕ್ಕೆ ನಮಗೆ ಸುಮಾರು 15.5 ಲಕ್ಷಗಳಷ್ಟು ರೂಪಾಯಿ ಖರ್ಚಾಗುತ್ತೆ. ಇದರ ಪಾಲನಾ ಅವಧಿ ಸುಮಾರು 120-140 ದಿನಗಳಿದ್ದೇವೆ. ನಾವು ಹಿಡುವಳಿ ಮಾಡಿದಾಗ ಈ ಸಿಗಡಿಯ ಸರಾಸರಿ ತೂಕ ಸುಮಾರು 25 ಗ್ರಾಮ್ನಷ್ಟಿದೆ. ಇದರ ಅನುಪಾತ ಎಷ್ಟಿದೆ ಅಂದರೆ 1:1.25 ಅಂದರೆ 1.25 ಆಹಾರ ತಿಂದಾಗ ಅದು 1 ಕೆಜಿಯ ಮಾಂಸವಾಗಿ ಪರಿವರ್ತನೆ ಆಗುತ್ತೆ. ಕೃಷಿಯಿಂದ ನಮಗೆ ನಿವ್ವಳ ಲಾಭ ಅಂಥೇಳಿ 8 ಲಕ್ಷ ರೂಪಾಯಿಗಳನ್ನು ನಾವು ಪಡೆಯಬಹುದಾಗಿದೆ. ಒಳ್ಳೆಯದು ಡಾಕ್ಟರ್ ಕೆ ವಿ ಬಸವಕುಮಾರ್ ಅವರೇ, ತಾವು ಇಲ್ಲಿವರೆಗೆ ಸಿಹಿ ನೀರು ಸಿಗಡಿ ಕೃಷಿ ಯಾವ ರೀತಿ ಮಾಡಬೇಕು, ಹಾಗೆ ಅದೇ ರೀತಿ ಕ್ಷಾರ ನೀರಿನಲ್ಲಿ ಕೂಡ ಸಿಗಡಿಯನ್ನು ಯಾವ ರೀತಿಯಾಗಿ ಬೆಳೆಯಬಹುದು ಮತ್ತೆ ಯಾವ ರೀತಿಯಾಗಿ ಆರ್ಥಿಕತೆಯನ್ನು ಹೆಚ್ಚಿಗೆ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿಹಿ ನೀರು ಸಿಗಡಿ ಕುರಿತು ಡಾಕ್ಟರ್ ಕೆ ವಿ ಬಸವಕುಮಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡಗಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಗದಗ ಬೆಟಗೇರಿಯ ಶ್ರೀ ಮಾರುತಿಪ್ಪ ಬಿ ಭಜಂತ್ರಿ ಹಾಗೂ ಸಂಗಡಿಗರಿಂದ ಸನಾದಿ ವಾದನ. Thank you. ಇದುವರೆಗೆ ಗದಗ ಬೆಟಕೇರಿಯ ಶ್ರೀ ಮಾರುತೆಪ್ಪ ಬಿ ಭಜಂತ್ರಿ ಹಾಗೂ ಸಂಗಡಿಗರಿಂದ ಸನಾತಿ ವಾದನ ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು.